ಸಾಕಷ್ಟು ಜನ ನಾವು ರೈತರು ಮಾತಾಡ್ತಿರ್ತೀವಿ, ಏನು ಈ ಕೃಷಿ ಬದುಕು ಲಾಭದಾಯಕ ಅಲ್ಲಪ್ಪ, ಸುಮ್ಮನೆ ನಮ್ಮ ಮಕ್ಕಳು ಈ ಕೃಷಿ ಬದುಕು ತರೋದು ಬೇಡ, ಎಲ್ಲ ನಮ್ಮ ಬೆಂಗಳೂರು ಮೈಸೂರು ಕಡೆ ಈ ಥರ ಅದನ್ನು ಫ್ಯಾಕ್ಟ್ರಿಗೋ ಕಂಪ್ನಿಗೋ ಸೇರ್ಕೊಂಬಿಟ್ರೆ ನೆಮ್ಮದಾಗಿ ಜೀವನ ಆಗುತ್ತೆ ಅನ್ನೋ ರೈತರೇ ಜಾಸ್ತಿ. ಅಂಥದ್ರಲ್ಲಿ ನೀವು ಈ ಕೃಷಿ ಬದುಕಿಗೆ ಬಂದಿದ್ರ, ಈ ಕೃಷಿ ಬದುಕು ಲಾಭದಾಯಕ ಅನಿಸುತ್ತಾ? ಲಾಭದಾಯಕ ಅನಿಸುತ್ತೆ, ಯಾಕಂದರೆ ಆ ಬೆಳೆ ಯಾವ ಥರ ಬೆಳಿಬೇಕು, ಯಾವ ಥರ ಟೈಮಿಗೆ ಬೆಳೆ ಇಡಬೇಕು ಅದೆಲ್ಲ ನಾವು ಸ್ವಲ್ಪ ತಿಳ್ಕೊಂಡು ಬೆಳಿಟ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಈಗ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ರು ಮೊದಲೆಲ್ಲ, ನೀರು ಹೊಲಕ್ಕೆ ಕಟ್ಟೋದು ಆ ಥರ ಹಗಲು ರಾತ್ರಿ ಎಲ್ಲ ಶ್ರಮ ಪಡ್ತಾಯಿದ್ರು. ಈಗ ಆ ಥರ ಇಲ್ಲ, ಈ ಥರ ಮೈಕ್ರೋ ಸಿಂಪ್ಲರ್ ಬಂದಿರೋದ್ರಿಂದ ಭಾಳ ಅನುಕೂಲವಾಗಿದೆ ನಮಗೆ. ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೂ ಅವಾಗಿನದಕ್ಕಿಂತ ಇವಾಗ ಚೆನ್ನಾಗಿದೆ. ಈ ಬೆಳೆ ಯಾವ ಥರ ಕೀಟನಾಶಕಕ್ಕಾಗಲಿ, ಯಾವುದೇ ಒಂದು ರೋಗ ನಿರೋಧಕಕ್ಕಾಗಲಿ ಔಷಧಿ ಬೇಗ ಸಿಗುತ್ತೆ, ನಮಗೆ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ರೈತರ ಆಗ್ಬೇಕಮ್ಮ ಒಂದು ಆಸೆ ಬಂತು. ಈಗ 5 ಎಕರೆ ಜಮೀನಿದೆ ಅಂದರೆ ಎಲ್ಲ ನೀರಾವರಿನ ಖುಷ್ಕಿ ಜಮೀನು ಇದೆಯಾ? 5 ಎಕರೆನು ನೀರಾವರಿನೇ, ನೀರಾವರಿನೇ. 5 ಎಕರೆ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತೀರಾ? ನಾವು ಒಂದು 2-3 ಎಕರೆ ಈರುಳ್ಳಿ ಹಾಕ್ತೀವಿ, ಇನ್ನೂ 1.5 ಎಕರೆ ಹೂವು ಬೆಳಿತೀವಿ, ಅದು ದುಂಡು ಮಲ್ಲಿಗೆ ಅಂತೇಳಿ. ವರ್ಷಕ್ಕೆ 2 ಸರಿ ಹೂವು ಬರುತ್ತೆ, ಅದು ಮನೆ ಖರ್ಚು ಅದೆಲ್ಲ ಅದನ್ನು ನಿಭಾಯಿಸ್ಕೊಂಡು ಹೋಗುತ್ತೆ. ಇದು ಈರುಳ್ಳಿ ಅದ ಥರ ಬೆಳಿತೀವಲ್ಲ, ವರ್ಷಕ್ಕೆ 2 ಬೆಳೆ ಇದೂ ಬೆಳಿತೀವಿ. ಒಂದ್ಸಲ ರೇಟ್ ಸಿಗುತ್ತೆ, ಇನ್ನೊಂದ್ಸಲ ರೇಟ್ ಸಿಗಲ್ಲ. ಈಗ ನಾವು ಕ್ವಾಲಿಟಿ ಈರುಳ್ಳಿ ತಗೊಂಡು ಹೋದರೆ ರೇಟ್ ಇದೆ. ನಾವು ಮೊನ್ನೆ ಆನೇಕಲ್ ಮಳೆಯಿಂದಾಗಿ ಭಾಳ ರೈತರು ಈರುಳ್ಳಿಯಲ್ಲಿ ನಷ್ಟ ಹೊಂದಿದ್ವಿ. ಆನೇಕಲ್ ಮಳೆ ಬರಲಿಲ್ಲ ಅಂದಿದ್ರೆ ರೈತರ ಒಂದು ಬದುಕು ಯಾವುದೇ ಥರ ಕೆಡಕ್ಕೆ ಸಾಧ್ಯವೇ ಇರಲಿಲ್ಲ. ಏನಂದರೆ ಮಳೆ ಜಾಸ್ತಿ ಆಗಿ ಬೆಳೆ ಹಾನಿ ಆಗಿದೆ. ಒಂದ್ಸಲ ಮಳೆ ಬರಲಿಲ್ಲ ಅಂದ್ರೂ ಹಾನಿ ಆಗುತ್ತೆ, ಯಾಕಂದರೆ ಬೋರ್ಗಳಲ್ಲಿ ಮಳೆ ಬರಲಿಲ್ಲ ಅಂದರೆ ಬೋರ್ ತಂಪಲ್ಲ, ತುಂಗಭದ್ರಾ ಮೇಲ್ದಂಡೆ ಇದೆ, ನಮಗೂ ಆ ಥರ ಮೇಲ್ದಂಡೆ ಆದರೆ ನಾವು ತೆಂಗು ಅಡಿಕೆ ಚೆನ್ನಾಗಿ ಕಾಣುತ್ತೆ. ಪ್ರತಿ ವರ್ಷ ಈರುಳ್ಳಿನ ಅಥವಾ ಬೆಳೆ ಪರಿವರ್ತನೆ ಮಾಡೋದು, ಒಂದು ವರ್ಷ ಹತ್ತಿ ಹಾಕೋದು, ಒಂದು ವರ್ಷ ಸೂರ್ಯಕಾಂತಿ ಮೆಕ್ಕೆಜೋಳ, ಈ ಥರ ಬೆಳೆ ಪರಿವರ್ತನೆ ಮಾಡ್ಬೇಕಪ್ಪ ಅಂತ ಹೇಳ್ತಿರ್ತಾರೆ. ನೀವು ವರ್ಷ ಬರೀ ಈರುಳ್ಳಿನೇ ಹಾಕ್ತೀರಾ, ಬೆಳೆ ಏನಾದರೂ ಪರಿವರ್ತನೆ ಮಾಡ್ತೀರಾ? ನಾವು ಈರುಳ್ಳಿನೇ ಜಾಸ್ತಿ ಹಾಕಿದ್ವಿ, ಯಾಕಂದರೆ ಅದನ್ನು ಈರುಳ್ಳಿ 100-120 ದಿನಕ್ಕೆ ಈರುಳ್ಳಿ ಬಂದುಬಿಡುತ್ತೆ. ಅದನ್ನು ಮತ್ತೆ ನಾವು ಫಲ ಇಡೋದಿಲ್ಲ, 2-3 ತಿಂಗಳು ಅದನ್ನು ಆ ಥರ ಬೇಸಾಯ ಮಾಡಿ ಮಡಿಕೆ ಒಡಿಸಿ ಬಿಸಿಲಿಗೆ ಸುಡುತ್ತೆ. ಬಿಸಿಲಿಗೆ ಯಾವತ್ತು ಸುಡುತ್ತೋ ನೆಲ ಸ್ವಲ್ಪ ಚೆನ್ನಾಗಿರುತ್ತೆ, ಆಮೇಲೆ ಮತ್ತೆ ಈರುಳ್ಳಿ ಹಾಕ್ಬೋದು, ತೊಂದರೆ ಇಲ್ಲ. ಈಗ ಪ್ರತಿ ವರ್ಷ ಈರುಳ್ಳಿ ಹಾಕೋದ್ರಿಂದ ಈ ಥರ ಎಲ್ಲ ಸಾಕಷ್ಟು ಗೆಡ್ಡೆ ಕೊಳ ರೋಗ ಇಂಥವೆಲ್ಲ ಬರ್ತದಪ್ಪ, ಸಾಕಷ್ಟು ಕೀಟ ರೋಗಗಳು ಬರ್ತವೆ, ನಾವು ಬೆಳೆ ಪರಿವರ್ತನೆ ಮಾಡಬೇಕು, ಒಂದು ವರ್ಷ ಈರುಳ್ಳಿ ಹಾಕಿದರೆ ಇನ್ನೊಂದು ವರ್ಷ ಬೇರೆ ಫಸಲು ಇಡಬೇಕು ಅಂತೆಲ್ಲ ಕೃಷಿ ವಿಜ್ಞಾನಗಳು ಹೇಳ್ತಿರ್ತದೆ. ಹಂಗಾಗ್ಬಿಟ್ಟು ನೀವು ಈ ಬೆಳೆ ಪರಿವರ್ತನೆ ಕಡೆಗೇನು ಆಸಕ್ತಿ ತೋರಿಸ್ತಾ ಇಲ್ಲ? ನಾವು ಈಗ ಜಾಸ್ತಿ ನೀರು ಬಿಟ್ಟರೂ ಈರುಳ್ಳಿಗೆ ತೊಂದರೆ ಆಗುತ್ತೆ, ಕಡಿಮೆ ಬಿಟ್ಟರೆ ತೊಂದರೆ ಆಗುತ್ತೆ. ನಾವು ಯಾವ ಥರ ನೀರು ಬಿಡ್ತೀವೋ ಆ ಥರ ಮೇಲೆ ನಮಗೆ ಬೆಳೆ ಬರುತ್ತೆ. ಯಾಕಂದರೆ ನೀರಲ್ಲಿ ಈಗ ಜಾಸ್ತಿ ಇದ್ದರೆ ಕೊಳೆ ರೋಗ ಬರುತ್ತೆ, ಕಡಿಮೆ ನೀರು ಬಿಟ್ಟರೆ ತಿರಪ್ಸ್ ಅಂತೇಳಿ ಒಂದು ಸಣ್ಣ ಒಂದು ಸೂಕ್ಷ್ಮ ಇದು ಬೀಳುತ್ತೆ, ಎಲ್ಲ ಗರಿಯೆಲ್ಲ ಕೆಳಗೆ ಬೀಳುತ್ತೆ. ಆ ಥರ ಇದ್ದಾಗ ಗೊಬ್ಬರದ ಅಂಗಡಿಗೆ ಹೋಗಿ ಅದನ್ನು ತೋರಿಸಿ ಅದನ್ನು ಔಷಧಿ ತಂದು ಸಿಂಪರಣೆ ಮಾಡಿದರೆ ಅದು ಆ ತೋಟಿಗೆ ಬರುತ್ತೆ. ಈರುಳ್ಳಿ ನೀವು ಬೀಜ ಚೆಲ್ಲೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಳ್ತೀರಾ? ನಾವು ಫಸ್ಟಿಗೆ ಟಿಲ್ಲರ್ ಬರುತ್ತಲ್ಲ, 7 ಮಡಿಕೆಯಲ್ಲಿ ಚೆನ್ನಾಗಿ ಹದ ಮಾಡಿಸಿ ಭೂಮಿನ ಹದ ಮಾಡಿಸಿದೆ. 1 ಸಾಲು ಮಾಡಿಸಲ್ಲ, 2 ಸಾಲು ಮಾಡಿಸ್ತೀವಿ, ಈ ಕಡೆನೂ ಮಾಡಿಸ್ತೀವಿ, ಈ ಕಡೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 2-4 ಕಡೆಯೂ ಬೇಸಾಯ ಮಾಡಿಸಿ ಅದನ್ನು ಒಂದು 15 ದಿನ ಚೆನ್ನಾಗಿ ಸ್ವಲ್ಪ ಬಿಸಿಲಲ್ಲಿ ಒಣಗಿದ ಮೇಲೆ ಅದನ್ನು ರೂಟ್ರಿ ಅಂತ ಬರುತ್ತೆ ಟ್ಯಾಕ್ಟ್ರಿಯಿಂದ, ಅದನ್ನೆಲ್ಲ ಭೂಮಿನೆಲ್ಲ ರೂಟ್ರಿ ಓಡಿಸ್ತೀವಿ. ಅದರಲ್ಲಿ ಇರ್ತಕ್ಕಂಥ ಕಳೆ ಕಸಕ ಎಲ್ಲ ಆರಿಸಿ ಮತ್ತೆ ಅದನ್ನೆಲ್ಲ ಕೊಟ್ಟಿಗೆ ಗೊಬ್ಬರ ಏನಾದರೂ ಇದ್ದರೆ ಹಾಕಿ ಬೀಜ ಚೆಲ್ತೀವಿ. ಬೀಜ ಚೆಲ್ಲಿ ಕುಂಟೆ ಹೊಡೆದು ಮತ್ತೆ ಆ ಸಿಂಪ್ಲರ್ ಮೈಕ್ರೋ ಸಿಂಪ್ಲರ್ ಇದೆಯಲ್ಲ, ಆ ಮೈಕ್ರೋ ಸಿಂಪ್ಲರ್ ಎಲ್ಲ ಹೊಲಕ್ಕೆ ಹಾಸಿ ನೀರು ಬಿಡ್ತೀವಿ. ಈರುಳ್ಳಿ ಬೀಜ ಎಲ್ಲಿಂದ ತಗೊಂಬರ್ತೀರ? ನಾವು ಈರುಳ್ಳಿ ಬೀಜ ಬಂದು ಬಳ್ಳಾರಿಯಿಂದ ತರ್ತೀವಿ, ಮಹಾರಾಷ್ಟ್ರದಿಂದ ತರಿಸ್ತೀವಿ. ನಮಗೆ ಒಳ್ಳೆ ಕಂಪ್ನಿ ಬೀಜ ಹಾಕಿದರೆ ಒಳ್ಳೆ ಇಳುವರಿ ಬರುತ್ತೆ. ಅದರಲ್ಲಿ ಈಗ ನಾಸಿಕ್ ರೆಡ್ಡು ಮತ್ತು ಪಂಚಗಂಗಾ ಆ ಥರ ಬೀಜಗಳು ವೆರೈಟಿ ಇದ್ದಾವೆ. ಆ ವೆರೈಟಿ ಕಂಪ್ನಿ ಗುಣಮಟ್ಟ ಗಾತ್ರ ಅದೆಲ್ಲ ನೋಡಿ ನಮಗೆ ಬೀಜ ತರಿಸಿ ಅದು ಚೆಲ್ತೀವಿ. 1 ಕೆಜಿ ಬೀಜ ಏನು ರೇಟ್ ಬೀಳುತ್ತೆ? ಈಗ ಒಂದೊಂದು ಕಂಪ್ನಿ ಒಂದೊಂದು ರೇಟ್ ಇದೆ, 2000-2500 ಇದೆ, 2500-3000 ಇದೆ. 2500 ಅಂತೂ ಬೇಕೇ ಬೇಕಾಗುತ್ತೆ 1 ಕೆಜಿ ಈರುಳ್ಳಿ. 1 ಎಕರೆಗೆ ಎಷ್ಟು ಕೆಜಿ ಬೀಜ ಚೆಲ್ತೀರಾ? 5 ಕೆಜಿ ಬೀಜ ಚೆಲ್ತೀವಿ, 5 ಕೆಜಿ ಬೀಜ ಚೆಲ್ತೀವಿ. ಬೀಜ ಚೆಲ್ಲೋದಕ್ಕಿಂತ ಮುಂಚೆ ಏನಾದರೂ ರಾಸಾಯನಿಕ ಗೊಬ್ಬರ ಕೊಡ್ತೀರಾ ಭೂಮಿಗೆ? ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮತ್ತೆ ಅದು ಸಸಿ ಇದಾಗುತ್ತೆ, ಒಡ್ತ ಬೀಳುತ್ತೆ. ಆ ಥರ ಏನು ಹಾಕ್ಕೊಡೋದಿಲ್ಲ ರಾಸಾಯನಿಕ ಗೊಬ್ಬರ. ಈಗ ಬೀಜ ಚೆಲ್ಲಿ ಕುಂಟೆ ಹೊಡೆದು ನೀರು ಬಿಟ್ಟ ಮೇಲೆ ಹತ್ತು ದಿನವರೆಗೂ ಎಲ್ಲ ಚೆನ್ನಾಗಿ ಹುಟ್ಟಿದ ಮೇಲೆ 18 ದಿನಕ್ಕೆ ಕಳೆನಾಶಕ ಅಂತೇಳಿ ಸಿಗುತ್ತೆ, ಅದನ್ನು ಸಿಂಪಡಣೆ ಮಾಡ್ತೀವಿ. ಆದಮೇಲೆ ಅದನ್ನು ಕಳೆಯೆಲ್ಲ ತೆಗೆಸ್ತೀವಿ. ಕಳೆಯೆಲ್ಲ ಕಿತ್ತಾಕಿದ ಮೇಲೆ ಮತ್ತೆ ತಿಂಗಳಾಗುತ್ತಲ್ಲ, ಆವಾಗ 20 20 13 ಅಂತ ರಾಸಾಯನಿಕ ಗೊಬ್ಬರವನ್ನು ಕೊಡ್ತೀವಿ. ಅದಕ್ಕೆ ಮೊದಲೇ ಅಂತ ಅದರಲ್ಲಿ ಯೂರಿಯಾ, ಅಮೋನಿಯಮ್ಮು, ಫಾಸ್ಫೇಟ್ ಮೂರು ಇರತಕ್ಕಂಥ ಗೊಬ್ಬರ ಅದನ್ನು ಒಂದು ತಿಂಗಳದ ಮೇಲೆ ಕೊಡ್ತೀವಿ. ಎರಡನೇ ತಿಂಗಳಾದಮೇಲೆ ಮತ್ತೆ ಕಳೆ ತೆಗಿತೀವಿ. ಕಳೆ ತೆಗೆದ್ಮೇಲೆ ಮತ್ತೆ 17 17 ಆಗಲಿ ಇಲ್ಲ 19 19 ಅಂತ ರಾಸಾಯನಿಕ ಗೊಬ್ಬರ ಮತ್ತೆ ಕೊಡ್ತೀವಿ. ಮತ್ತೆ ಮೂರನೇ ಕಳೆ ಬರುತ್ತೆ, ಆವಾಗ 2.5 ತಿಂಗಳಿಗೆ ಮೂರನೇ ಕಳೆ, ನಾಲ್ಕನೇ ಕಳೆ ಬೆಳೆ ಬರೋದ್ರೆ 4 ಕಳೆ ಅಂತ ತೆಗಿಲೇಬೇಕು ಈರುಳ್ಳಿಗೆ. ಆ 4 ಟೈಮಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಗೊಬ್ಬರ ಕೊಡ್ತೀವಿ. 2.5 ತಿಂಗಳಿಗೆ ಲಾಸ್ಟ್ ಮಾಡಬೇಕು ರಾಸಾಯನಿಕ ಗೊಬ್ಬರ. ಯಾವುದೇ ಥರದಿಂದ 3ನೇ ತಿಂಗಳದಾಗ ಗೊಬ್ಬರ ಹಾಕಿದರೆ ಅದನ್ನು ಗಡ್ಡೆ ಕೊಳೆಯ ಸಾಧ್ಯತೆ ಇರುತ್ತವೆ. ಹಾಗಾಗಿ ನಾವು 2.5 ತಿಂಗಳಿಗೆ ಒಂದು ಗಡ್ಡೆ ಸ್ವಲ್ಪ ಬೆಳ್ಳುಳ್ಳಿ ಗಡ್ಡೆ ಅಷ್ಟು ಆದಮೇಲೆ ನಾವು ಅದಕ್ಕೆ ಪೊಟಾಷ್ ಅಂತ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಗೊಬ್ಬರದ ಅಂಗಡಿಯಲ್ಲಿ ಪೊಟಾಷ್, ಅದನ್ನು ಹಾಕ್ತೀವಿ. ಹಾಕಿದ ಮೇಲೆ ತಕ್ಷಣ 1/2 ಗಂಟೆ ಒಳಗಡೆ ನೀರು ಅದನ್ನು ಸಿಂಪಡಣೆ ಮಾಡಬೇಕು. ಇವತ್ತು ಪೊಟಾಷ್ ಹಾಕಿ ಸಾಯಂಕಾಲ ನೀರು ಬಿಡೋದಾಗಲಿ ಇಲ್ಲ ನಾಳೆ ನೀರು ಬಿಡೋದಾಗಲಿ ಆ ಥರ ಮಾಡಿದ್ರೆ ಗಡ್ಡೆ ಕೆಟ್ಟೋಗೋ ಸಾಧ್ಯತೆ ತುಂಬ ಇರ್ತವೆ. ಪೊಟಾಷ್ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀರೆಲ್ಲ ಸ್ಪ್ರಿಂಕ್ಲರಲ್ಲೇ ಕೊಡ್ತೀರಾ ಅಥವಾ ಆ ನೀರು ಕೊಡ್ತೀರಾ? ಎಲ್ಲ ಸಿಂಪ್ಲರೇ ಸರ್, ಈಗ ಆಧುನಿಕ ಬೇಸಾಯ. ಈಗ ಈಗ ನಮ್ಮ ಅಪ್ಪ ಅಮ್ಮ ಮಾಡ್ತಾಯಿದ್ದು ನೀರು ಕಟ್ಟೋದು ಆ ಥರ, ಈಗ ಆ ಥರ ಏನಿಲ್ಲ ಸರ್. ಎಲ್ಲ ಸಿಂಪ್ಲರ್ ಸಿಂಪ್ಲರ್ ಮುಖಾಂತರ ನೀರು, ಸಿಂಪ್ಲರ್ ಮುಖಾಂತರ ನೀರು ಕೊಟ್ಟರೆ ಯಾವುದೇ ಥರ ಬೆಳೆಗೆ ಹಾನಿ ಆಗೋದಿಲ್ಲ, ಕರೆಕ್ಟಾಗಿ ಸಿಂಪ್ತಾ ಇರುತ್ತೆ. ಒಂಥರ ಸಣ್ಣ ಸಣ್ಣ ಮಳೆ ಹನಿ ಥರ ಬೀಳುತ್ತೆ. ಇದು ಕಟ್ಟ ನೀರಿಂದ ಏನಾಗುತ್ತೆ ಅಂದರೆ ನೀರು ಬೇಕಾದಷ್ಟು ಭಾಳ ನೀರು ಬೇಕಾಗುತ್ತೆ. 2 ಎಕರೆ ಆಗೋಷ್ಟು ನೀರು 4 ಎಕರೆ ಕೊಡ್ಬೋದು ಸಿಂಪ್ಲರ್ನಿಂದ. ಕಟ್ಟ ನೀರಿಗೆ 2 ಎಕರೆ ಸಹ ಆಗುತ್ತೆ. ಅದು ಸಿಂಪ್ಲರ್ ಆದರೆ 4 ಎಕರೆ 5 ಎಕರೆವರೆಗೂ ನಾವು ಸಿಂಪಡಣೆ ಮಾಡ್ಬೋದು. ಎಲ್ಲ ಬೆಳೆಗಳಿಗೂ ಈಗೆಲ್ಲ ಸಾಕಷ್ಟು ಕೀಟ ರೋಗಗಳು ಬರ್ತವೆ, ಹಂಗಾಗ್ಬಿಟ್ಟು ಈ ಈರುಳ್ಳಿಗೆ ಕೀಟ ಮತ್ತು ರೋಗಗಳು ಏನೇನು ಬರ್ತವೆ ಅದನ್ನ ಯಾವ ರೀತಿ ಹತೋಟಿ ಮಾಡ್ತೀರಾ? ಸರ್, ಅದು 1ನೇ ತಿಂಗಳಲ್ಲಿ ಬಂದು ಅದು ತಿರಪ್ಸ್ ಅಂತೇಳಿ ಬೀಳುತ್ತೆ, ಸಣ್ಣದೊಂದು ವೈರಾಣು. ಅದು ಆ ವೈರಾಣಿಗೆ ಕೃಷಿ ಇಲಾಖೆಯಲ್ಲಿ ಹೋಗಿ ಬೆಂಜೆಟ್ ಅಂತೇಳಿ ಅದು ಔಷಧಿ ತಗೊಂಬಂದು ಹೊಡೆದ್ರೆ ಆ ತಿರಪ್ಸಮ್ಮ ಒಂದು ಇರೋದಿಲ್ಲ, ಅದೆಲ್ಲ ಸತ್ತೋಗುತ್ತೆ. ಅದಕ್ಕಿಂತ ಜಾಸ್ತಿ ಇದಾದರೆ ನೀರು ಜಾಸ್ತಿ ಆದಾಗ ಕೊಳೆ ಅಂತೇಳಿ ಬೀಳುತ್ತೆ. ಅದಕ್ಕೆ ಸ್ವಲ್ಪ ನಾವು ನಮ್ಮ ಕೈಲಿ ಯೂರಿಯಾ ಇದೆಯಲ್ಲ, ಯೂರಿಯಾ ಹಾಕಿ ಸ್ವಲ್ಪ ಸಮೃದ್ಧಿ ಅಂತೇಳಿ ಸಿಗುತ್ತೆ. ಆ ಸಿಂಪಡಣೆ ಮಾಡಿದರೆ ಅದು ಆ ತೋಟಿಗೆ ಬರುತ್ತೆ. ಈಗ ಈರುಳ್ಳಿಯಲ್ಲಿ ಕೆಲವು ರೈತರೆಲ್ಲ ಬದು ಬದಿಗೆ ಕೊತ್ತಂಬರಿ, ಮೆಣಸಿನ ಗಿಡ ಇಂಥವೆಲ್ಲ ಅಂತರ ಬೆಳೆಗಳು ಬೆಳೀತಾರೆ, ನೀವು ಏನಾದರೂ ಬೆಳೀತೀರಾ? ಇಲ್ಲ ಸರ್, ಅಂತರ ಬೆಳೆ ಬೆಳೆಯೋದಿಲ್ಲ, ನಾವು ಬೆಳೆಯೋದಿಲ್ಲ ಸರ್. ಯಾಕೆಂದರೆ ಈರುಳ್ಳಿ ಅಂದಮೇಲೆ ಈರುಳ್ಳಿನೇ ಹಾಕ್ಬೇಕು. ಅದೊಂದು ಅಂತರ ಬೆಳೆ ಬೆಳಿಬೋದು. ನಾವು ಕಳೆನಾಶಕ ಅಂತೇಳಿ ಹೊಡಿತೀವಲ್ಲ, ಆವಾಗ ಆ ಬೇರೆ ಏನೋ ಬೆಳೆ ಇಟ್ಟರು ಅದು ಸುಟ್ಟೋಗ್ಬಿಡುತ್ತೆ. ಯಾಕಂದರೆ ಅದರಲ್ಲಿ ಕಳೆನಾಶಕದಲ್ಲಿ ಈರುಳ್ಳಿ ಮಾತ್ರ ಸೇಫ್ ಮಾಡುತ್ತೆ, ಬೇರೆ ಯಾವುದೇ ಬೆಳೆ ಇಟ್ಟರು ಅದು ಸುಟ್ಟೋಗ್ಬಿಡುತ್ತೆ ಸರ್, ಇರೋದಿಲ್ಲ. ಈಗ ಈರುಳ್ಳಿ ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳು ಅವಧಿ ಬೇಕಾಗುತ್ತೆ? ಸರ್, 110 ದಿನದಿಂದ 120 ದಿನ ಸರ್ ಕಟಾವಿಗೆ ಬಂದುಬಿಡುತ್ತೆ. ಅದನ್ನು ಕಟಾವು ಮಾಡಿ ಇವಾಗ ಎಲ್ಲ ಕಿತ್ತು ಎಲ್ಲ ಹೊಲದಲ್ಲಿ ಹಾಕಿ 2 ದಿನದ ನಂತರ ಅದನ್ನು ಎಲ್ಲ ಕೊರೆದು ಹಚ್ಚಿ ಎಲ್ಲ ಒಂದು ಕಡೆ ಇದು ಮಾಡ್ತೀವಿ. ಆಮೇಲೆ ಅದನ್ನೆಲ್ಲ ಪೂರ್ತಿ ಡ್ರೈ ಆಗಲಿ ಅಂತೇಳಿ ಒಣಗಿಸ್ತೀವಿ. ಒಣಗಿಸಿದ ನಂತರ ಅದನ್ನು ಮತ್ತೆ ಗ್ರೇಡಿಂಗ್ ಮಾಡ್ತೀವಿ. ಸಣ್ಣದು ಬೇರೆ, ಮತ್ತು ಮಧ್ಯಮ ವರ್ಗದ್ದು ಬೇರೆ, ಮತ್ತು ಅದರಲ್ಲಿ ದೊಡ್ಡ ಐಟಮ್ ಬೇರೆ, ಮತ್ತು ಅದನ್ನು ಕೌಟು ಅಂತ ಯಾವುದಾದ್ರು ತೆಗೆದಾಕಿ ಡ್ಯಾಮೇಜ್ ಗೀಮೇಜ್ ಎಲ್ಲ ಆರಿಸಾಕಿ ಅದನ್ನು ಮತ್ತೆ ಚೀಲಕ್ಕೆ ತುಂಬ್ತೀವಿ ಸರ್. ಈರುಳ್ಳಿನ ಎಲ್ಲಿ ಮಾರಾಟ ಮಾಡ್ತೀರಾ? ಸರ್, ನಮಗೆ ದೊಡ್ಡ ಮಾರ್ಕೆಟ್ ಬಂದು ಯಶವಂತಪುರ ಬೆಂಗಳೂರೇ. ಯಾಕಂದರೆ ಅವು ಎಷ್ಟು ಈರುಳ್ಳಿ ಆದ್ರೂ ನಮಗೆ ತಕ್ಷಣ ಅಮೌಂಟ್ ಬರೋದು. ರಾತ್ರಿ ಹೋದರೆ ಬೆಳಿಗ್ಗೆ ಮಾರ್ಕೆಟ್ ಆಗುತ್ತೆ, ಮಧ್ಯಾಹ್ನ ಅಷ್ಟೊತ್ತಿಗೆ ನಮಗೆ ಪಟ್ಟಿ ಕೊಟ್ಬಿಡ್ತಾರೆ. ಕೆಲವು ರೈತರೆಲ್ಲ ಇಲ್ಲಿಂದ ಬೆಂಗಳೂರಿಗೆ ಹಾಕೊಂಡೋಗ ಸಾಕಷ್ಟು ಖರ್ಚು ಬರುತ್ತಪ್ಪ, ಹಂಗಾಗ್ಬಿಟ್ಟು ನಾವು ಇಲ್ಲೇ ಯಾರನ್ನು ವ್ಯಾಪಾರಸ್ಥರು ಬಂದರೆ ಇಲ್ಲೇ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಕೊಡೋದು ಅನುಕೂಲ ಅಂತೀರ ಬೆಂಗಳೂರು ಮಾರ್ಕೆಟಲ್ಲಿ ಮಾರಾಟ ಮಾಡೋದು ಅನುಕೂಲ ಅಂತೀರ? ಸರ್, ಈಗ ಒಂದು ಚೀಲಕ್ಕೆ ಬಂದು ವ್ಯಾಪಾರಸ್ಥರಿಗೆ ಕೊಟ್ಟರೆ 70 ಕೆಜಿ ಚೀಲನ ಅವರು 50 ಕೆಜಿಗೇ ಅವರು ಲೆಕ್ಕ ಕೊಡ್ತಾರೆ. ಒಂದು ಚೀಲ 50 ಕೆಜಿ ಲೆಕ್ಕನೇ ನಮಗೆ ಕೊಡ್ತಾರೆ. ಅಲ್ಲಿ ಬೆಂಗಳೂರಿಗೆ ತಗೊಂಡೋಗೋದ್ರಿಂದ ನಾವೇನಂತೀವಿ, 70 ಕೆಜಿ ಇದ್ದರೆ 70 ಕೆಜಿನೇ ಅದನ್ನು ಅಮೌಂಟ್ ಲೆಕ್ಕ ಹಾಕ್ತಾರೆ. ಅಲ್ಲಿಗೆ ಇಲ್ಲಿಗೆ ಅಂದರೆ ಟೆಂಡರ್ ಹಾಕ್ತಾರಲ್ಲ, ಇವತ್ತು ರೇಟ್ ಹೆಚ್ಚಾಗ್ಬೋದು, ನಮ್ಮ ಅದೃಷ್ಟ ಇದ್ದರೆ ರೇಟ್ ಕಡಿಮೆ ಆಗ್ಬೋದು, ನಮ್ಮ ಇದ್ರ ಮೇಲೆ ಹೋಗುತ್ತೆ. ಅಲ್ಲಿ ಅವ್ರೇನು ಮಾಡ್ತಾರೆ ವ್ಯಾಪಾರಸ್ಥರು, ಅಲ್ಲಿ ರೇಟ್ ಇವತ್ತು ನೋಡ್ಕೊಂಡೇ, ಇವತ್ತು 9 ಗಂಟೆಗೆ ರೇಟ್ ಆಗುತ್ತೆ, ಅದನ್ನು ನೋಡ್ಕೊಂಡು ವ್ಯಾಪಾರ ಮಾಡ್ತಾರೆ. ಅಲ್ಲಿ ಕ್ವಿಂಟಲು 2000 ರೂಪಾಯಿ ಇದ್ದರೆ ಇವ್ರು ತೊಗೊಳ್ಳೋದು 1500 ರೂಪಾಯಿ, ಅಲ್ಲಿಗೂ 70 ಕೆಜಿ ತೊಗೊಳ್ತಾರೆ, 20 ಕೆಜಿ ನಮಗೆ ಲಾಸ್ ಆಗುತ್ತೆ, 500 ರೂಪಾಯಿ ಲಾಸ್ ಆಗುತ್ತೆ. ಹಂಗಾಗಿ ನಾವು ಮಾರ್ಕೆಟಿಗೆ ಹೋಗೋಕೆ ಬಯಸ್ತೀವಿ ಸರ್. ಈಗ ಮಾರ್ಕೆಟಲ್ಲಿ ಏನು ರೇಟ್ ಸಿಗ್ತಾ ಇದೆ ಈರುಳ್ಳಿ ಸರ್? ಸದ್ಯ ಈಗಂತೂ ಮಾರ್ಕೆಟಲ್ಲಿ ಚೆನ್ನಾಗಿದೆ ಈರುಳ್ಳಿ, 3,000 ದಿಂದ 3,500, 4,000 ಉತ್ತಮ ಬೆಳೆಗೆ ಚೆನ್ನಾಗಿದೆ. ಹೋದ್ಸಲಿ ಅಂತೂ ಆನೆಕಲ್ಲು ಮಳೆ ಆಗಿ ಎಲ್ಲ ನಮ್ಮ ರೈತರು ಬಂದವ್ರಿಗೆಲ್ಲ ಡ್ಯಾಮೇಜ್ ಬಂದು ಈರುಳ್ಳಿ ಎಲ್ಲ ಕೊಳೆ ಬಂದು ಬರೀ ಕ್ವಿಂಟಲಿಗೆ 500 ರೂಪಾಯಿ ಕ್ವಿಂಟಲ್ ಅಂದರೆ 250 ರೂಪಾಯಿ ಒಂದು ಪ್ಯಾಕೆಟ್ ಕೊಟ್ಟಿವಿ, ಕ್ವಿಂಟಲ್ ಬಂದು 500 ರೂಪಾಯಿ ಕೊಟ್ಟಿವಿ. ಆದರೂ ನಮ್ಮ ಖರ್ಚು ಬಂದಿಲ್ಲ, ಅದರೆಲ್ಲ ಲಾಸ್ ಆಯಿತು. ಲಾಸ್ ಆಯ್ತು ಅಂತೇಳಿ ಭೂಮಿನ ಮಾರೋಕ್ಕಾಗುತ್ತಾ? ಆಗಲ್ಲಲ್ಲ. ಹಾಗಾಗಿ ಅಂತೇಳಿ ಒಂದು ಸಲ ಭೂಮಿ ಕೊಡ್ತಾಳೆ, ಇನ್ನೊಂದು ಸಲ ಕೊಡುತ್ತಾಳೆ ಅಂತೇಳಿ ಮತ್ತೆ ನಂಬಿ ಮತ್ತೆ ಬೇಸಾಯ ಮತ್ತೆ ಈರುಳ್ಳಿ ಹಾಕಿವಿ ಸರ್. ಈಗ ನಮ್ಮ ರೈತರಿಗೆ ಏನು ರೇಟ್ ಸಿಕ್ಕರೆ ಅನುಕೂಲ ಅಂತೀರ? ನಮ್ಮ ರೈತರಿಗೆ 2,000 ಸಿಕ್ಕರೆ ಅನುಕೂಲ ಆಗುತ್ತೆ, 2,000ಕ್ಕಿಂತ ಕಡಿಮೆ ಸಿಕ್ಕರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಎಕರೆ ಈರುಳ್ಳಿ ಬೆಳೀಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ನಿಮಗೆ? ಒಂದು ಎಕರೆ ಈರುಳ್ಳಿ ಬೆಳೆಯೋದಕ್ಕೆ 30-35 ಸಾವಿರ ಆಗುತ್ತೆ ಸರ್ ಖರ್ಚು. ಕೂಲಿ ಎಲ್ಲ ಸಾಕಷ್ಟು ರೇಟ್ ಇದೆಯಾ? ರೇಟ್ ಪ್ರತಿಯೊಂದು ರೇಟ್ ಇದೆ ಅಂದರೆ ಅವರು ಕೂಲಿ 200 ರೂಪಾಯಿ ಇದೆ ಸರ್ ಈಗ. ಈಗ ಅವ್ರಿಗೂ ಏನಂತಾರೆ, ಕೂಲಿಯರು ಕಡಿಮೆ ತೊಗೊಂಡ್ರೆ ನಮ್ಮ ಕಿರಾಣಿ ಎಲ್ಲ ಎಣ್ಣೆ ಬರೋದಿಲ್ಲಪ್ಪ, 1 ಕೆಜಿ 100 ರೂಪಾಯಿ ಕೂಲಿ ಕರೆದ್ರೆ ನಾವು 1 ಕೆಜಿ ಎಣ್ಣೆ ಬರೋದಿಲ್ಲ. ಆ ಥರ ಹೋಲಿಕೆಯಿಂದ ಕೂಲಿ 100ರಿಂದ 150 ಆಗಿದೆ. ಇನ್ನು ಕಾಲ ಹೋದಂಗೆಲ್ಲ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ ಕೂಲಿ. ಈರುಳ್ಳಿ ಕೀಳಲಿಕ್ಕೆ, ಕಟಾವು ಮಾಡಲಿಕ್ಕೆ ಇಲ್ಲೆಲ್ಲ ಕೂಲರ್ ಸಿಗ್ತಾರ? ಸಾಕಷ್ಟು ಚೆನ್ನಾಗಿ ಈ ಕೂಲರ್ ಸಮಸ್ಯೆ ಅಂತ ರೈತರು ಯಾವಾಗಲೂ ಹೇಳ್ತಾ ಇರ್ತಾರೆ. ಸಿಗ್ತಾರೆ ಸರ್, ಕೂಲಿಯರ ಸಿಗಲ್ಲ ಅಂತಲ್ಲ, ಎಲ್ಲರೂ ಈಗ ಕೂಲಿ ಹೆಚ್ಚಾಗಿದ್ದರಿಂದ ಯಾರೂ ಕೂತ್ಕೊಂಡು ಇರೋದಕ್ಕೆ ಬಯಸೋದಿಲ್ಲ, ಎಲ್ಲರೂ ಕೆಲಸ ಮಾಡಿ ತಗೋಬೇಕಮ್ಮ ಆಸೆಯಿಂದ ಬರ್ತಾರೆ ಸರ್. ಈಗ ಈರುಳ್ಳಿ ಜೊತೆಗೆ ಹೂವು ಬೆಳಿತೀವಿ ಅಂತಂದ್ರಿ, ಎಷ್ಟು ಎಕರೆಲಿ ಹೂವು ಬೆಳೀತಾ ಇದ್ರ ಸರ್? ನಾವು ಒಂದು 1/2 ಎಕರೆ ನಮ್ಮ ಕೈಲಿ ಹೂವು ಅದನ್ನು ಕೂಲಿಯರ್ನಿಟ್ಟು ಬಿಡಿಸೋ ಅಂಥ ಸಾಮರ್ಥ್ಯ ಇರಲ್ಲ ಅದರಲ್ಲಿ. 1/2 ಎಕರೆಯಲ್ಲಿ ದುಂಡು ಮಲ್ಲಿಗೆ ಅಂತೇಳಿ ನಾವು ಹಾಕಿದ್ವಿ. ಆ ದುಂಡು ಮಲ್ಲಿಗೆಯಲ್ಲಿ ಯಾವುದೇ ಥರ ನಾವು ಫಸ್ಟಿಗೆ ಬೆಳೆ ಇಡಬೇಕಾದ್ರೆ ಅದು ತಮಿಳ್ನಾಡಿನಿಂದ ಸಸಿನ ತರಿಸಿದ್ವಿ. ತಮಿಳ್ನಾಡಿನ ಸಸಿ ತರುವಾಗಲೇ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತು 2 ಅಡಿ ಕುಣಿ ತೆಗೆಸ್ತೀವಿ. 2x2 ಕುಣಿಯಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಒಂದು ಪುಟ್ಟಿ ಕೊಟ್ಟಿಗೆ ಗೊಬ್ಬರ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲೆ ಪಲೆ ಅಂತ ಹಸಿ ಎಲೆಗಳನ್ನು ಹಾಕಿ ಮತ್ತು ಸಸಿಗಳನ್ನ ಇಡ್ತೀವಿ ಸರ್. ಸಸಿ ಅಂತರ ಅಂದರೆ 4x4 ಅಂತರದಲ್ಲಿ ಒಂದು ಈ ಕಡೆ 4 ಅಡಿ ಈ ಕಡೆ 4 ಅಡಿ ಆ ಥರ ಸಾಲುಗಳನ್ನೆಲ್ಲ ಮಾಡಿ ಕುಣಿ ಮಾಡಿ ಮಾಡಿ ಅದನ್ನು ಸಸಿಗಳನ್ನ ಇಡ್ತೀವಿ ಸರ್. ಸಸಿ ಇಟ್ಟು 6 ತಿಂಗಳಲ್ಲಿ ಹೂವು ಅಷ್ಟು ಚಾಲು ಆಗುತ್ತೆ. ಹೂವು ಕಡಿಮೆ ಬರುತ್ತೆ ಸರ್, 1/2 ಎಕರೆಯಲ್ಲಿ ಹೂವು ಅಂದರೆ ಮಿನಿಮಮ್ಮು 4-5 ಕೆಜಿ ಸಿಗುತ್ತೆ ಸರ್. ಹಂಗಾಗಿ 2ನೇ ವರ್ಷದಲ್ಲಿ ಮತ್ತೆ ಜಾಸ್ತಿ ಆಗುತ್ತೆ, 3ನೇ ವರ್ಷದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಈಗ ನಾವು ಹೂವು ಬೆಳೆಯೋಕ್ಕೆ 4 ವರ್ಷ ಆಗಿದೆ ಸರ್, ಈಗ 15 ಕೆಜಿವರೆಗೂ ಹೂವು ಬರ್ತಾ ಇದೆ. ದುಂಡು ಮಲ್ಲಿಗೆ ಬಂದ್ರೂ 2 ತಿಂಗಳು ಸರ್, 1 ವರ್ಷದಲ್ಲಿ 2 ಸಲ ಬರುತ್ತೆ, 4 ತಿಂಗಳು ಬರುತ್ತೆ ಸರ್. ಅದು ನಮ್ಮ ಮನೆ ಖರ್ಚು ಅದೆಲ್ಲ ಅದರ ನಿಭಾಯಿಸುತ್ತೆ ಸರ್. 1/2 ಎಕರೆಯಲ್ಲಿ ಎಷ್ಟು ಸಸಿ ನಾಟಿ ಮಾಡಿದಿರ? 1/2 ಎಕರೆಯಲ್ಲಿ ಒಂದು ಕುಣಿಗೆ ಬಂದು 5 ಸಸಿ ಇಟ್ಟಿವಿ ಸರ್. 5 ಸಸಿ ಇಟ್ಟಿದ್ದೀವಿ. 5 ಸಸಿ ಅಂದರೆ ಒಂದು 1,500 ಸಸಿ ಸರ್, 1,500 ಸಸಿ ನಾಟಿ ಮಾಡಿದ್ವಿ ಸರ್ ಎಲ್ಲ. ಅದು ಇನ್ನೊಂದು 1/2 ಎಕರೆಯಲ್ಲಿ ಕಾಕಡ ಬೆಳೆಯೋಣ ಅಂತೇಳಿ ಆಸೆಯಿಂದ ನಾವು ತರಿಸಿದ್ವಿ ತಮಿಳ್ನಾಡಿಂದ. ಆದ್ರೂ ಅದು ನಮ್ಮ ವಾತಾವರಣ ಬಿಸಿಲಿನ ವಾತಾವರಣಕ್ಕೆ ಆ ಕಾಕಡ ಗಿಡ ಎಲ್ಲೂ ಬೆಳೆಯಲಿಲ್ಲ, ಬೆಳೆಯಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಗಿಡ ತರಿಸಿ ನಾಟಿ ಮಾಡಿ 1 ತಿಂಗಳಾದಮೇಲೆ ಅದನ್ನೆಲ್ಲ ಒಣಗಲಿಕ್ಕೆ ಚಾಲು ಆಯಿತು. ಈ ದುಂಡು ಮಲ್ಲಿಗೆ ಎಲ್ಲಿ ಬೆಳಿಬೋದು ಸರ್? ದುಂಡು ಮಲ್ಲಿಗೆ ಬೆಳಿಬೋದು, ಕನಕಾಂಬರ ಬೆಳಿಬೋದು ನಮ್ಮ ವಾತಾವರಣಕ್ಕೆ. ಇದು ದುಂಡು ಮಲ್ಲಿಗೆ ವರ್ಷದಲ್ಲಿ 2 ಸರಿ ನಾವು ಫಸಲು ಬರೋದು? 2 ಸರಿ ಬರುತ್ತೆ ಸರ್, 6 ತಿಂಗಳಾದಮೇಲೆ ಒಂದು ಸಲ ಬರುತ್ತೆ, ಮತ್ತು 4 ತಿಂಗಳಾದಮೇಲೆ ಇನ್ನೊಂದು ಸಲ ಬರುತ್ತೆ. ಬೇಸಿಗೆಯಲ್ಲಿ ಜಾಸ್ತಿ ಬರುತ್ತೆ ಸರ್, ದಸರೆ ಟೈಮಲ್ಲಿ ಒಂದು ಸಲ ಬಿಡುತ್ತೆ, ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಚಾಲು ಆಗುತ್ತೆ. ಈ ಹೂವು ಬಿಡೋಕ್ಕೆ ಪ್ರಾರಂಭ ಆದರೆ ಎಷ್ಟು ದಿವಸದವರೆಗೂ ಹೂವು ಬರ್ತಾ ಇರುತ್ತೆ? 2 ತಿಂಗಳವರೆಗೂ ಹೂವು ಕಂಟಿನ್ಯೂ, 2-2.5-3 ತಿಂಗಳವರೆಗೂ ಬರುತ್ತೆ ಸರ್. ಜಾಸ್ತಿ ಹೂವು ನಮಗೆ ಬೇಕು ಅಂದಾಗ ನಾವು ಏನು ಮಾಡ್ತೀವಿ, ಅದನ್ನು ಗಿಡಗಳನ್ನ ಕುರಿ ಬಿಡ್ತೀವಿ ಸರ್. ಅದರಲ್ಲಿ ಕುರಿ ಮಂದೆ ಬಿಡ್ತೀವಿ ಅಂದರೆ ಆ ಕುರಿ ಸೊಪ್ಪು ಎಲೆ ಎಲ್ಲ ತಿನ್ನಬೇಕು, ಒಂದು ಎಲೆನೂ ಇರೋಂಗಿಲ್ಲ ಅದರಲ್ಲಿ ಗಿಡದಲ್ಲಿ, ಪೂರ್ತಿ ಹೊಸ ಎಲೆ ಇರಬೇಕು. ಹೊಸ ಎಲೆ ಚಿಗುರು ಬಂದಾಗ ಮತ್ತೆ ಹೂವು ಚಾಲು ಆಗುತ್ತೆ, ಮತ್ತು ಎಕ್ಸ್ಟ್ರಾ ಒಂದು ಬೆಳೆ ತೆಗಿಬೋದು, 3 ಬೆಳೆ ತೆಗಿಬೋದು 3 ಸಲ. 6 ತಿಂಗಳು ನಾವು ಹೂವು ಕಂಟಿನ್ಯೂ ಬಿಡಿಸ್ಬೋದು, 6 ತಿಂಗಳು ಗ್ಯಾಪ್ ಇರುತ್ತೆ. ಎಲ್ಲರೂ ಅಂತಾರೆ ವರ್ಷದಲ್ಲಿ ಒಂದೇ ಸಲ ಬೆಳೆ ಬರೋದು ಅದು ಹೂವು ಬೇಸಿಗೆ ಟೈಮಲ್ಲಿ, ನಿಮ್ಮಲ್ಲಿ ಯಾಕೆ 3 ಸಲ ಬಿಡಿಸ್ತಾ ಇದ್ರೆ ಹೂವು ಅಂತಾರೆ. ನಾವು ಅಂತೀವಿ ನಾವು ಏನು ಹೂವು ಖಾಲಿ ಆದ, ಇವತ್ತು ಖಾಲಿ ಆದ ಹೂವು, ಮರುದಿನನೇ ನಾವು ಕುರಿಗಳನ್ನೆಲ್ಲ ಬಿಡ್ತೀವಿ ಸರ್. ಅದರಲ್ಲಿ ಎಲ್ಲ ಪೂರ್ತಿ ಎಲೆ ತಿಂದು ಎಲ್ಲ ಹೊಸ ಚಿಗುರು ಬರುತ್ತೆ, ಹೊಸ ಚಿಗುರು ಬಂದಾಗ ಗಿಡ ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ, ಅದಕ್ಕೆ ಗೊಬ್ಬರನೂ ಸಿಕ್ಕಿರುತ್ತೆ, ಇಂಪ್ರೂವ್ಮೆಂಟು ಆಗುತ್ತೆ. ಹಾಗಾಗಿ ನಾವು ಕುರಿ ಮಂದೆಯನ್ನು ಬಿಡೋಕ್ಕೆ ಬಯಸ್ತೀವಿ ಸರ್. ಹೂವು ಯಾವ ಸಮಯದಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ? ಈ ದಸರಾ ದೀಪಾವಳಿ ಈ ಥರ ಸಮಯದಲ್ಲೇನೋ ದಸರಾ ದೀಪಾವಳಿಯಲ್ಲಿ ಒಳ್ಳೆ ಲಾಭ, ಒಳ್ಳೆ ರೇಟ್ ಸಿಗುತ್ತೆ. 1,000 ರೂಪಾಯಿವರೆಗೂ ಕೆ ಜಿ ಹೋಗುತ್ತೆ. ಆ ಸಮಯದಲ್ಲಿ ಹೂವು ಬರ್ತಾವೆ ನಿಮ್ಗೆ? ಬರ್ತದೆ ಸರ್, ಬರುತ್ತೆ ಸರ್. ನಾವು ಈ ಥರ ಕುರಿ ಮಂದೆ ಮೇಯಿಸೋದ್ರಿಂದ ಹೂವು ಚಿಗುರೆಯಲ್ಲಿ ಹಾಕಿ ದಸರಾಲೂ ಬಂತು, ದೀಪಾವಳಿನೂ ಬಂತು. ಎಲ್ಲ ಹೂವನ್ನ ನೀವು ಬಿಡಿ ಹೂವನ್ನೇ ಹೋಲ್ಸೆಲ್ ಕೊಟ್ಟು ಬರ್ತೀರ ಅಥವಾ ಮಾರ್ಕೆಟ್ ಮಾರಾಟ ಮಾಡ್ತೀರ? ಸರ್, ಹೋಲ್ಸೆಲ್ ಅಂಗಡಿಗಳು ಇರ್ತಾವಲ್ಲ ಸರ್, ಅಲ್ಲಿಗೆ ಹೋಗಿ ಕೊಟ್ಟು ಬರ್ತೀವಿ. ನಾವು ಚಿಲ್ಲರೆ ಮಾರೋದಕ್ಕೆ ಆಗೋದಿಲ್ಲ, ಯಾಕಂದರೆ 10 ಗಂಟೆಯಿಂದ 3 ಗಂಟೆ ಒಳಗಡೆನೆ ಅಲ್ಲಿ ಅಂಗಡಿಗೆ ತಲುಪಿಸ್ಬೇಕು. ಆ ಅಂಗಡಿ 3-4 ಗಂಟೆ ಒಳಗಡೆ ತಲುಪಿಸಿದರೆ ಅವನು ಕಟ್ಟೋದು ಎಲ್ಲ ಚಿಲ್ಲರೆ ಮಾರೋದು ಅವನು, ನಾವು ಮತ್ತೆ ನಮಗೆ ಇದಾಗಲ್ಲ, ಚಿಲ್ಲರೆ ಮಾರೋದಾಗಲ್ಲ. ಒಂದು ಕೆ ಜಿಗೆ ಏನು ರೇಟ್ ಸಿಗ್ತಾ ಇದೆ? ದಸರಾ ದೀಪಾವಳಿಯಲ್ಲಿ 700, 800, 900, 1,000 ಸಿಗಿದೆ. ಮಾಮೂಲು ಬಿಡದಿನಲ್ಲಿ 250 ರೂಪಾಯಿ ಫಿಕ್ಸ್ ಇದೆ ಸರ್, ಫಿಕ್ಸ್ ಇದೆ. ಈ ಥರ ವರ್ಷದಲ್ಲಿ 2 ಸಾರಿ ಮಾತ್ರ ಬರುತ್ತೆ, ಬೇರೆ ಬೇರೆ ಇನ್ನೂ ಕನಕಾಂಬ್ರ ಸೇವಂತಿಗೆ ಈ ಥರದ ಬೆಳೆಗಳು ಬೆಳೆಯಬೇಕು ಅಂತ ಏನು ಆಸಕ್ತಿ ಬರಲಿಲ್ಲ? ಆಸಕ್ತಿ ಇದೆ ಸರ್, ಕೂಲಿಯರಿಂದ ಆಗೋದಿಲ್ಲ, ಯಾಕಂದರೆ ಡೈಲಿ ಕಸ್ಟಮರು ಡೈಲಿ ಕೂಲಿ ಬರೋಂಥವ್ರು ಹೂವು ಬಿಡಿಸೋಕ್ಕೆ ಯಾರೂ ಬರೋದಿಲ್ಲ, ಯಾಕಂದರೆ ಅದು ಸ್ವಲ್ಪ ಬಗ್ಗಿ ಕೆಲಸ ಮಾಡೋಂಥ ಹೂವು, ಸಣ್ಣ ಕೆಲಸ ಆಗಿ ಆಗಿದ್ರಿಂದ ಯಾರೂ ಬರೋದಿಲ್ಲ ಕೂಲಿಯರು, ಹಂಗಾಗಿ ಕನಕಾಂಬ್ರ ಅದರ ಬೆಳೆಯೋಕ್ಕೆ ಇಷ್ಟಪಡೋದಿಲ್ಲ ಸರ್. ಈಗ ಈರುಳ್ಳಿ ಹೂವು ಬೆಳೀತಾ ಇದ್ರ, ಈ ತರಕಾರಿ ಬೆಳೆಗಳು ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ? ಸರ್, ತರಕಾರಿ ಬೆಳೆ ಎಲ್ಲರೂ ಈಗ ಆಧುನಿಕ ಬೇಸಾಯ ಆದಾಗ್ಲಿಂದ ತರಕಾರಿ ಎಲ್ಲೂ ಕೂಡ ತರಕಾರಿ ಬೆಳೀತಾರೆ. ರೇಟ್ ಒಂದು ಸಲ ಸಿಗುತ್ತೆ, ಒಂದು ಸಲ ಸಿಗಲ್ಲ, ಲಾಸ್ ಆಗೋದು ತುಂಬ ತರಕಾರಿಯಲ್ಲಿ, ಕೊಳೆಯೋದು ಆ ಥರ. ಹಾಗಾಗಿ ತರಕಾರಿ ಬೆಳೆ ಆಸಕ್ತಿ ಇಲ್ಲ. ಉಪಕಸವಂತೂ ಯಾವುದೂ ಬೆಳೆಸಿಲ್ಲ ಸರ್ ಸದ್ಯ. ಈಗ ಇನ್ನೂ ಸ್ವಲ್ಪ ತೆಂಗು ಹಾಕ್ಬೇಕಮ್ಮ ಆಸೆ ಇದೆ. ತೆಂಗು 3 ವರ್ಷದಲ್ಲಿ ಬರ್ತಕ್ಕಂಥ ತೆಂಗು ಇದೆ, ಆ ತೆಂಗು ಹಾಕ್ಬೇಕಮ್ಮ ಒಂದು ಬೈಕೆ ಇದೆ ಸರ್ ನಮ್ಮಲ್ಲಿ, ಆದರೆ ಅದು ತೆಂಗು ಮಾಡೋಣ ಅಂತ. ಈ ತೆಂಗು ಅಂದೇನ ಈ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ಮಾವು ಸಪೋಟ ದಾಳಿಂಬೆ ಈ ಥರ ಬೆಳೆಗಳು ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ ಸರ್? ತೆಂಗು ಎಲ್ಲಿ ಅಂದರೆ ಒಂದು ಸಸಿ ಬಂದು 400-450 ರೂಪಾಯಿ ಸಸಿ, ಅದು ತೆಂಗಿನದು 1 ವರ್ಷಕ್ಕೆ 700-800 ಕಾಯಿ ಬಿಡುತ್ತೆ ಅದು. ಆದ್ರೂ ಅದು ಕೇವಲ 15-20 ವರ್ಷ ಚೆನ್ನಾಗೇ ಇಳುವರಿ ಬರುತ್ತೆ, 20 ವರ್ಷದಲ್ಲಿ ಮತ್ತೆ ಹೋಗ್ಬಿಡುತ್ತೆ ಸಸಿ. ಅಡಿಕೆ ಮತ್ತು ಮಾವು ಆ ಥರ ಲಾಭದಾಯಕ ಅಲ್ಲ ಅಂತೇಳಿ ನಮಗೆ ಬಯಸ್ತೀವಿ ಸರ್, ಮಾವಲ್ಲಿ ಲಾಭದಾಯಕ ಇಲ್ಲ. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ ಸರ್? ನಮಗೆ ಈರುಳ್ಳಿ ಬೆಳೆದಿದ್ವಿ ಅಂದರೆ ನಾವು ನಮ್ಮೂರಲ್ಲಿ ನಮ್ಮದು ನಂಬರ್ 1 ಆ ಥರ ಬೆಳೆ ಬಂದಿತ್ತು ಈರುಳ್ಳಿ. ಆಗ್ಲಿಂದನೂ ಇವಾಗ್ಲೂವರೆಗೂ ನಾವು ಈರುಳ್ಳಿಯಲ್ಲಿ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದ್ವಿ. ಏನಂದರೆ ಕಾಲಿಕ ಮಳೆಯಿಂದಾಗಿ ಬೆಳೆ ನಷ್ಟ ಆಯಿತು, ಹಾಗಾಗಿ ಮತ್ತೆ ಈರುಳ್ಳಿ ಬೆಳಿಬೇಕು, ಮತ್ತೆ ರೈತನಾಗಿ ನಾವು ಮುಂದರಿಬೇಕಂಬದೇ ನಮ್ಮ ಬಯಕೆ. ನಿಮ್ಮ ಮೂಡೆ ಕೊಂಡ್ಲಹಳ್ಳಿ ಕೋನ್ಸಾಗರ ಇಲ್ಲೆಲ್ಲ ಸಾಕಷ್ಟು ಜನ ಟೊಮೊಟೊ ಬೆಳೀತಾರೆ ರೈತರು, ಆ ಥರ ಟೊಮೊಟೊ ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ ಸರ್? ಈಗ ಅಕಾಲಿಕ ಮಳೆಯಿಂದಾಗಿ ಟೊಮೊಟೊ ರೇಟ್ ಸಿಕ್ಕಿದೆ, ಹಾಗಂತೇಳಿ ರೈತರು ಸಂತೋಷ ಪಡಲಿ, ಯಾಕಂದರೆ ಕೆಲವು ರೈತರಿಗೆ ಎಷ್ಟೋ 2 ವರ್ಷದಿಂದ ನಾನು ಟೊಮೊಟೊ ಬೆಳೆದಿದ್ದೆ, 2 ವರ್ಷದಿಂದೆ ರೇಟ್ ಸಿಗಲಿಲ್ಲ, 2 ವರ್ಷದಿಂದ ರೇಟ್ ಸಿಕ್ಕಿಲ್ಲ ಅಂತೇಳಿ ನಾನು ಈಗ ರೇಟ್ ಸಿಕ್ಕಿದೆ ಅಂತೇಳಿ ಮತ್ತೆ ಅದನ್ನೇ ಟೊಮೊಟೊ ಹಾಕಿದರೆ ಮತ್ತೆ ರೇಟ್ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಆಯಿತು, ಬಹಳ ಸಂತೋಷ ಮೊಹಮ್ಮದ್ ದಾಸಿನ್ ಅವರೇ. ಇದುವರೆಗೂ ನಿಮ್ಮ ಈರುಳ್ಳಿ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸುಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ, ಧನ್ಯವಾದಗಳು. ಇದುವರೆಗೂ ಈರುಳ್ಳಿ ಹಾಗೂ ಹೂವಿನ ಕೃಷಿಯ ಅನುಭವಗಳು ಕುರಿತು ಮೊಳಕಾಲ್ಮೂರು ತಾಲೂಕು ಉಡೇವು ಗ್ರಾಮದ ಕೃಷಿಕ ಮೊಹಮ್ಮದ್ ಯಾಸೀನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಹೌದು ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೆಳಗರೆ ದುರ್ಗದ ಸಿರಿ ಸಂಪತ್ತು ಸರಣಿಯ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೇ ದಿನಾಂಕ 23/12/2021, ಅಂದರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಚಿತ್ರದುರ್ಗದ ಎಪಿಎಂಸಿ ಆವರಣದಲ್ಲಿರುವ ಜಿಲ್ಲಾ ಕೃಷಿಕ ಸಮಾಜದ ಸಭಾಭವನದಲ್ಲಿ ಜರುಗಲಿದೆ. ಬಹುಮಾನ ವಿಜೇತರು ಕಾರ್ಯಕ್ರಮಕ್ಕೆ ಆಗಮಿಸಿ ಬಹುಮಾನ ಸ್ವೀಕರಿಸಲು ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ವತಿಯಿಂದ ಕೋರಲಾಗಿದೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ. ಇದೀಗ ಕೃಷಿ ಮಾರಾಟ ಮಾರುಕಟ್ಟೆಯ ಧಾರಣೆಯ ವರದಿ. ಕೊಟ್ಟೂರು ಮಾರುಕಟ್ಟೆಯ ವರದಿ ಹೀಗಿದೆ. ಸಜ್ಜೆ ಹೈಬ್ರಿಡ್ ಕನಿಷ್ಠ 1621, ಗರಿಷ್ಠ 1626. ಅಲಸಂದೆ ಕೌಪಿಯ 8029, ಗರಿಷ್ಠ 8255. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1181, 1700. ರಾಗಿ ಹೈಬ್ರಿಡ್ 1900, 2051. ತೊಗರಿ 4369, ಗರಿಷ್ಠ 4669. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆಯ ವರದಿ. ನೆಲಗಡಲೆ ನಾಟಿ ಕನಿಷ್ಠ 2901, ಗರಿಷ್ಠ 7749. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ 900 ಕನಿಷ್ಠ, ಗರಿಷ್ಠ 1781. ಎಳ್ಳು ಕಪ್ಪು 8511, ಗರಿಷ್ಠ 8511. ಸೂರ್ಯಕಾಂತಿ ಸ್ಥಳೀಯ 3169, ಗರಿಷ್ಠ 5333. ತೊಗರಿ 2501, 4879. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆಯ ವರದಿ ಹೀಗಿದೆ. ನೆಲಗಡಲೆ ಶೇಂಗಾ ಗೆಜ್ಜೆ ಕನಿಷ್ಠ 3672, 7386 ಗರಿಷ್ಠ. ಸೂರ್ಯಕಾಂತಿ ಸೂರ್ಯಪಾನ ಕನಿಷ್ಠ 4224, ಗರಿಷ್ಠ 4224. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆಯ ವರದಿ ಹೀಗಿದೆ. ಅಲಸಂದಿಕಾಯಿ 3000, ಗರಿಷ್ಠ 3.5 ಸಾವಿರ. ಸೇಬು 6000, 6500. ಬೂದುಗುಂಬಳಕಾಯಿ 1600. ಬಾಳೆಹಣ್ಣು ಏಲಕ್ಕಿ ಬಾಳೆ 2300, 2500. ಬಾಳೆಹಣ್ಣು ಪಚ್ಚಬಾಳೆ 800, 1300. ಹುರುಳಿಕಾಯಿ ಬೀನ್ಸ್ 4500, 6000. ಬೀಟ್ರೂಟ್ 2600, 3000. ಹಾಗಲಕಾಯಿ 6000 ರಿಂದ 7000. ಸೋರೆಕಾಯಿ 1700, 2000. ಬದನೆಕಾಯಿ 4000, 5000. ಗೋರಿಕಾಯಿ 5000, 6000. ಎಲೆಕೋಸು 2800, ಕನಿಷ್ಠ 3200, ಗರಿಷ್ಠ. ದಪ್ಪ ಮೆಣಸಿನಕಾಯಿ 6000, ಗರಿಷ್ಠ 8000. ಕ್ಯಾರೆಟ್ 3600, 5000. ಹೂಕೋಸು 2900, 3300. ಸಪೋಟ 2800, 3200. ಹತ್ತಿ 1809, ಗರಿಷ್ಠ 8789. ಸೌತೆಕಾಯಿ 1600, 2000. ದ್ರಾಕ್ಷಿ 3000, 3200. ಅವರೆಕಾಯಿ ಇಡಿ 4000, 4500. ಹಸಿರು ಮೆಣಸಿನಕಾಯಿ 4000, 5000. ಕರಬೂಜ 1200, 1400. ನವಿಲುಕೋಸು 2700, 3100. ಬೆಂಡೆಕಾಯಿ 6000, 7000. ನಿಂಬೆಹಣ್ಣು ಗರಿಷ್ಠ ಕನಿಷ್ಠ 2100, ಗರಿಷ್ಠ 2100. ಮೆಕ್ಕೆಜೋಳ 1430, 1730. ಮೋಸಂಬಿ 2800, 3500. ಈರುಳ್ಳಿ 500, ಗರಿಷ್ಠ 2000. ಕಿತ್ತಳೆ 1400, 1800. ಭತ್ತ 1614, 2450. ಪಪ್ಪಾಯಿ 1500, 1800. ಅನಾನಸ್ 1400, 1600. ದಾಳಿಂಬೆ 3500, 4000. ಆಲೂಗಡ್ಡೆ 1000, 1400. ಮೂಲಂಗಿ 2500, 3200. ಹೀರೆಕಾಯಿ 4600, 6000. ಸೀಮೆ ಬದನೆಕಾಯಿ 1700, 2000. ಸೀತಾಫಲ 2500, 3000. ಸುವರ್ಣಗಡ್ಡೆ 2400 ರಿಂದ 3000. ಸಿಹಿಗೆಣಸು 2900, 3400. ತೊಗರಿಕಾಯಿ 5000, 6000.

ಮಂಡಲೂರು ಪೋಸ್ಟ್ ದಾವಣಗೆರೆ ತಾಲೂಕು, ಬಿ ಬಸವರಾಜ್ ಜುಂಜರಗುಂಟೆ ಚಳ್ಳಕೆರೆ ತಾಲೂಕು, ಕೆಪಿ ಗೋಣಪ್ಪ ಗುಡಾಳು ದಾವಣಗೆರೆ ತಾಲೂಕು, ಹೆಚ್ ಬಸವರಾಜ್ ಜಾನುಕೊಂಡ ಪಂಡ್ರಳ್ಳಿ ಪೋಸ್ಟ್ ಚಿತ್ರದುರ್ಗ ತಾಲೂಕು, ಚನ್ನಪ್ಪ ಬರಮನಗೌಡ ಸಾಸಿವೆಹಳ್ಳಿ ಪೋಸ್ಟ್ ಹರಪನಹಳ್ಳಿ ತಾಲೂಕು ಬಳ್ಳಾರಿ ಜಿಲ್ಲೆ, ಆರ್ ಸಿದ್ದಪ್ಪ ಅಸಗೋಡು ಪೋಸ್ಟ್ ಜಗಳೂರು ತಾಲೂಕು, ಎಂ ಮಲ್ಲಿನಾಥ್ ಅಸಗೋಡು ಪೋಸ್ಟ್ ಜಗಳೂರು ತಾಲೂಕು, ಹೆಚ್ ಹೊನ್ನೂರಾಲಿ ಹನುಮಂತಾಪುರ ಪೋಸ್ಟ್ ಜಗಳೂರು ತಾಲೂಕು, ವೈಒ ಬೋರಯ್ಯ ನಲ್ಲಗೇತನಹಟ್ಟಿ ಚಳ್ಳಕೆರೆ ತಾಲೂಕು, ಸುರೇಶ್ ಬೆಣ್ಣೆ ಹೊಸ ಬರಂಪುರ ಹರಿಹರ ತಾಲೂಕು.